ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಪಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣ ಮತ್ತೆ ನೋಡು, ಹುಲ್ಲುಗಾವಲಿನಲ್ಲಿ ತೆಗೆದಿರುವಂತಹ ಕುಂಟೆಯ ನೀರು ಸೂರ್ಯನ ತಾಪದಿಂದ ಸನ್ನತಿಗೆ ತಾನೇ ಇಂಗಿ ಹೋಗಿಬಿಡುತ್ತದೆ. ಅದೇ ರೀತಿಯಾಗಿ ಪಾಪ ಪುಣ್ಯ ಪಾಪ ಅಂತನ್ನುವ ಪುಷ್ಕರಣಿಯ ನೀರು ಭಗವಂತನ ನಾಮಗುಣ ಕೀರ್ತನೆಯಿಂದ ಸನ್ನತಿಗೆ ತಾನೇ ಇಂಗಿ ಹೋಗಿಬಿಡುತ್ತದೆ. ಭಗವಂತನ ನಾಮಗುಣ ಕೀರ್ತನೆಯಿಂದ ಪಾಪ ಪುಷ್ಕರಣಿಯ ನೀರು ಸನ್ನತಿಗೆ ತಾನೇ ಇಂಗಿ ಹೋಗಿಬಿಡುತ್ತದೆ. ಪಾಪ ಪುಷ್ಕರಣಿಯ ತಿಳಿಸತಕ್ಕಂಥದ್ದು ನಾವೇ, ನಮ್ಮ ಶರೀರ ಮನಸ್ಸು ತಿಳಿತಕ್ಕಂಥದ್ರ ಮೂಲಕ ತ್ರಿಕರಣಗಳ ಮೂಲಕ, ತ್ರಿಕರಣ ಮನಸ್ಸು ಮಾತು ಶರೀರ ಈ ಮೂರು ಕರಣಗಳು ಅದರ ಉಪಕರಣಗಳು, ಅವುಗಳ ಮೂಲಕ ಪಾಪಕರ್ಮವೋ ಪುಣ್ಯಕರ್ಮವೋ ನಡೆಯುತ್ತಲೇ ಇರುತ್ತವೆ. ವಿವೇಕ ಇರುವವರು ಪುಣ್ಯಕರ್ಮ ಮಾಡ್ತಾರೆ, ವಿವೇಕ ಇಲ್ಲದಿರುವವರು ಪಾಪಕರ್ಮ ಮಾಡ್ತಾರೆ. ಪುಣ್ಯಕರ್ಮ ಮಾಡಿದವರು ಅದನ್ನ ಪುಣ್ಯ ಪುಷ್ಕರಣಿಯನ್ನಾಗಿ ಮಾಡಿಕೊಳ್ತಾರೆ, ಪಾಪ ಮಾಡಿದವರು ಪಾಪ ಪುಷ್ಕರಣಿಯನ್ನಾಗಿ ಮಾಡಿಕೊಳ್ತಾರೆ. ಆ ಪಾಪವನ್ನ ಭಕ್ತಿಸುವುದು ಹೇಗೆ? ಪಾಪ ಫಲ ಕೊಡೋದಕ್ಕೂ ಪ್ರಾರಂಭ ಮಾಡಿತು ಅಂತ ಹೇಳಿದ್ರೆ ಆದಿಯಂತಿವೇ ಇಲ್ಲ, ಹೇಳಲಾರದ ಯಾತ್ರೆ. ಅದನ್ನ ನಾವು ಒಣಗಿಸಿಕೊಳ್ಬೇಕು. ಅದಕ್ಕೆ ಉಪಾಯ ಹೇಳ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಏನು ಅಂತ? ನಾಮಗುಣ ಕೀರ್ತನೆ ಗಟ್ಟಿಯಾಗಿ ಉಚ್ಚರಿಸುವಂತಹದ್ದು ಎಷ್ಟು ಅದ್ಭುತವಾದಂತಹ. ಇದು ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೇವೆ, ಮತ್ತೆ ಮತ್ತೆ ಕೇಳ್ತಾ ಇರ್ತೇವೆ, ಮಾಡಿರಲಿಲ್ಲ. ಇದಕ್ಕಿಂತ ಸುಲಭವಾಗಿ ಇನ್ಯಾವುದೂ ಇಲ್ಲ. ತಾಳ ತಂಬೂರಿ ತಬಲ ಇತ್ಯಾದಿ ಎಲ್ಲ ಇಟ್ಕೊಂಡು ಕೈಗಳಿಂದ ತಾಳವನ್ನ ಬಾಜಿಸ್ತಾ, ಅದೇ ಕೈಗಳಿಂದ ತಬಲವನ್ನ ಬಾಜಿಸ್ತಾ, ಅದೇ ಕೈಗಳಿಂದ ಹಾರ್ಮೋನಿಯಂ ಕೂಡ ಬಾಜಿಸ್ತಾ, ಅದೇ ನಾಲಿಗೆ ಯಾರ್ಯಾರನ್ನೂ ಅಂದುಕೊಳ್ಳೋದಕ್ಕೆ ಅಲ್ಲಾಡ್ತಾ ಇರುತ್ತಲ್ಲ, ಆ ನಾಲಿಗೆಯಿಂದ ನಾನು ಸಂಕೀರ್ತನೆಯನ್ನು ಮಾಡ್ತಾ, ಈ ಶರೀರ ಮತ್ತು ಮನಸ್ಸು ಇವು ಎರಡರ ಮೂಲಕವೂ ಕೂಡ ಪುಣ್ಯಕರ್ಮಗಳನ್ನು ಮಾಡ್ತಾ ಪಾಪವನ್ನು ಯಾಕೆ ಬದಿಸಿಕೊಳ್ಳಬಾರದು? ನಾವು ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಅಂತಂದ್ರೆ ಈ ನಗರ ಅಂತಿರ್ತಕ್ಕಂಥ ನರಕದಲ್ಲಿ ಅದು ಹೇಗೆ ಸಾಧ್ಯ ಆಗುತ್ತದೆ? ಸದ್ದು ಸದ್ದು ಸದ್ದು, ಇಲ್ಲಿಗೆ ಬಗೆ ಬಗೆಯ ಸದ್ದುಗಳು ಒಳಗಡೆ ಪ್ರವೇಶ ಮಾಡಿ ಮೊದಲೇ ಚಂಚಲವಾದ ಮನಸ್ಸು ಮತ್ತಷ್ಟು ಚಂಚಲವಾಗ್ತಾ ಇರ್ತದೆ. ಆದರೆ ಯಾವಾಗ ನಾಮಗುಣ ಕೀರ್ತನೆಯನ್ನು ಮಾಡ್ತಾ ಇರ್ತೇವೋ, ವ್ಯವಸ್ಥಿತವಾದ ರೀತಿಯಲ್ಲಿ ತಾಳ ಲಯಬದ್ಧವಾಗಿ ಹಾಡ್ತಾ ಇರ್ತೇವೋ, ಆ ಒಂದು ಗಾನ, ಆ ಗಾನ ಮಾಧುರ್ಯ ನಮ್ಮ ಕಿವಿಯೊಳಗೆಯೇ ಪ್ರವೇಶ ಮಾಡುತ್ತದೆ. ನಾವು ಹೇಳಿದ್ದನ್ನು ನಾವೇ ಕೇಳ್ತೇವೆ, ನಮ್ಮ ಮನಸ್ಸು ಅದನ್ನು ಸ್ವೀಕರಿಸುತ್ತದೆ. ಆ ಮನಸ್ಸು ತಿಳ್ತಕ್ಕಂಥದ್ದು ಭಗವನ್ ನಾಮ ಗುಣ ಕೀರ್ತನೆ ತಿಳ್ತಕ್ಕಂಥದ್ದನ್ನ ಅನುಭವಿಸ್ತಾ ತನ್ನಷ್ಟಕ್ಕೆ ಶುದ್ಧವಾಗಿರುತ್ತದೆ. ಗಂಟೆಗಟ್ಟಲೆ ಮಾಡಬೇಕು, ಏನೋ ಸ್ಯಾಂಪಲ್ಗೋಸ್ಕರ ಒಂದೊಂದು ಸಂಕೀರ್ತನೆ ಮಾಡಿದ್ರೆ ಸಾಲದು ಗಂಟೆಗಟ್ಟಲೆ. ಯಾಕಂದ್ರೆ ನಾವು ಗಂಟೆಗಟ್ಟಲೆ ಅದು ಏನೇನು ಮಾಡ್ತಾ ಇದ್ದೇನೆ ಅಂತ ನಾವು ಬೇರೆ ಹೇಳಬೇಕೆ? ನಿನಕ್ಕೆ 24 ಗಂಟೆಗಳಲ್ಲಿ 23 ಗಂಟೆಗಳ ಕಾಲವೂ ಕೂಡ ಅದೇನೇನೋ ಮಾಡ್ತಾ, ಕೇವಲ ಒಂದು ಗಂಟೆ ನಾಮ ಸಂಕೀರ್ತನೆ ಮಾಡಿದ್ರು ಕೂಡ ಅದು ಸಾಕಾಗೋದಿಲ್ಲ ಅನ್ನೋ ಹಾಗೆ ಅನಿಸಿದಿರ್ಬೇ. ಆದ್ರಿಂದ ಬೆಳಿಗ್ಗೆ ಒಂದು ಗಂಟೆ, ಸಂಜೆ ಒಂದು ಗಂಟೆಯಾದರೂ ಕೂಡ ಗಟ್ಟಿಯಾಗಿ ಕೂಗಿ ಭಜನೆ ಮಾಡೋ ಅಂತೇ ಪುರಂದ್ರದಾಸರು ಹೇಳಿದ್ರು. ಈ ಕಂಠವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೂ ಕೂಡ ಒಳ್ಳೆ ವ್ಯಾಯಾಮ ಆಗ್ಬಿಡುತ್ತೆ. ಪ್ರಾಣಾಯಾಮ ಅಂತ ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ, ಗಟ್ಟಿಯಾಗಿ ಹಾಡ್ತಾ ಹಾಡ್ತಾ ಹಾಡ್ತಾ ಶ್ವಾಸಕೋಶಕ್ಕೆ ಅದೇ ಒಂದು ಪ್ರಾಣಾಯಾಮ ಆಗ್ಬಿಡುತ್ತೆ. ಇಷ್ಟಿಷ್ಟು ಸೌಲಭ್ಯಗಳನ್ನು ಹೊಂದಿರತಕ್ಕಂತಹ ಈ ಸಂಕೀರ್ತನೆಯನ್ನ ಪ್ರಚಲಿತ ಮಾಡಿಕೊಂಡಿಲ್ವಲ್ಲ ನಮ್ಮ ಜನ ಅಂತನ್ನೋದನ್ನು ಭಾವಿಸಿದಾಗ ನನಗೆ ಆಶ್ಚರ್ಯವಾಗುತ್ತೆ. ಕನಿಷ್ಠ ಪಕ್ಷ ಇಲ್ಲಿ ಆಶ್ರಮದಲ್ಲಿ ಮುಕ್ಕಾಲು ಗಂಟೆ ತಪ್ಪದೆ ಸಂಕೀರ್ತನೆ ನಡೀತಾ ಇರುತ್ತೆ. ಇದು ಸಾಲ, ಇದು ಸಾಲದು ಅಂತ ದಿನಕ್ಕೆ 2 ಗಂಟೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಿಮಗೆ ಬೇರೆ ಬೇರೆ ಕಾರ್ಯಕಲಾಪಗಳೆಲ್ಲ ಆಗಬೇಕು, ಉಪನ್ಯಾಸ ಆಗಬೇಕು, ಆಮೇಲೆ ಸಾಧನೆ ಬದನೆ ಜಪಧ್ಯಾನ ಮಾಡತಕ್ಕಂಥದ್ದು ಕೂಡ ಅವಕಾಶ ಕೊಡಬೇಕು. ಇದು ಒಂದು ಮಾದರಿ ಅಷ್ಟೇನೆ. ಇದನ್ನು ಉಪಯೋಗಿಸಿಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಮನೆ ಮನೆಗಳಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲ ಸೇರಿಸಿಕೊಂಡು, ಯಾಕೆಂದ್ರೆ ನಾನು 4-6 ಜನ ಸೇರಿದಾಗ ಅವರ ಸ್ಫೂರ್ತಿ ಇವರಿಗೆ, ಇವರ ಸ್ಫೂರ್ತಿ ಅವರಿಗೆ ತಲುಪಿ ಸ್ಫೂರ್ತಿ ಅಧಿಕವಾಗುತ್ತದೆ. ಸ್ಫೂರ್ತಿ ಬತ್ತಿ ಹೋಗುವುದೇ ಬಹಳ. 4 ದಿನ ಒಬ್ಬ ಮನುಷ್ಯ ಸಾಧನೆಗೆ ಇಡದೆ 5ನೇ ದಿನದ ಹೊತ್ತಿಗೆ ಯಾತಕ್ಕೂ ನಾಳೆ ಮಾಡ್ಕೊಳ್ತಾ ಇತ್ತು ಅನ್ನೋ ಬುದ್ಧಿ ಬರ್ತದೆ ಅವರಿಗೆ. ಯಾತಕ್ಕೆಂದ್ರೆ ಸ್ಫೂರ್ತಿಯನ್ನು ತಿಳಿದಕ್ಕಂಥದ್ದು ಅಷ್ಟು ಮಟ್ಟಿಗೆ ಒಳಗೋಗ್ಬಿಟ್ಟು. ಯಾವಾಗ 3-4 ಜನ ಸೇರ್ತು ಅಂತಂದ್ರೆ ಸ್ಫೂರ್ತಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇವತ್ತು ನಾವು ಇಲ್ಲೇ ನೋಡಿದ್ವು ಅದನ್ನ. ಇದೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಕಲಿಸತಕ್ಕಂತಹ ನಾವು ನಮ್ಮ ಕೀರ್ತನೆಯನ್ನ ಒಬ್ಬೊಬ್ಬರೇ ಕೂತ್ಕೊಂಡು ಹಾಡ್ತು ಅಂತ ಹೇಳಿದ್ರೆ ಇಷ್ಟು ಸ್ಫೂರ್ತಿಯಿಂದ ಹಾಡುತ್ತಾರೇನು? ಆದ್ರೆ ಇಷ್ಟು ಜನ ಸೇರಿಕೊಂಡಾಗ ಅದೆಂಥ ಸ್ಫೂರ್ತಿ, ಅದು ಮನಸ್ಸಿಗೆಂಥ ಆಹ್ಲಾದ. ಸೊ ಪರಿಣಾಮವಾಗಿ ಮನಸ್ಸು ಶಾಂತವಾಗ್ತದೆ, ಶುದ್ಧವಾಗ್ತದೆ. ಪಾಪ ಕಲಿತಕ್ಕಂಥದ್ದು ಹೇಳದೆ ಕೇಳದೆ ಪರಾರಿ ಆಗ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಉದಾಹರಣೆ ಕೊಟ್ಟು ಹೇಳಿದರು. ಬಳಿಕ ಮುಂದುವರೆಸ್ತಾ ಹೇಳ್ತಾರೆ, ಪ್ರತಿದಿನವೂ ಅಭ್ಯಾಸ ಮಾಡ್ತಿರ್ಬೇಕು. ಅದು ಅಂದು ಸರ್ಕಸ್ಸಿಗೆ ಹೋಗಿದ್ದೆ, ಅಲ್ಲಿ ನೋಡಿ ಬಂದೆ ಒಂದು ಕುದುರೆ ಬಹಳ ವೇಗವಾಗಿ ಓಡ್ತಿದ್ದುದನ್ನ, ಮತ್ತು ಅದರ ಮೇಲೆ ಒಬ್ಬ ಇಂಗ್ಲಿಷ್ ಮಹಿಳೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಿರ್ತಾ ಇದ್ದುದನ್ನ. ಹಾಗೆ ಮಾಡಬೇಕಾದ್ರೆ ಆಕೆ ಎಷ್ಟು ಕಾಲ ಅಭ್ಯಾಸ ಮಾಡಿರ್ಬೇಕು? ನೀವು ನೋಡಿದ್ರು ಸರ್ಕಸ್, ನಾವು ಕೂಡ ಸರ್ಕಸ್ ಅಂತೇವೆ, ಆ ಅಂತ ಹೇಳ್ತೇವೆ. ಶ್ರೀರಾಮಕೃಷ್ಣ ಇಲ್ಲಿ ಅದರ ಅಭ್ಯಾಸಕ್ಕೆ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಅಭ್ಯಾಸ ಅಭ್ಯಾಸ ಅಂತ ಅನ್ನೋದನ್ನ ಹೇಗೆ ಮಾಡಬೇಕು ಅಂತದನ್ನ ಅದನ್ನು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾ ಇದ್ದಾರೆ. ಕುದುರೆ ಒಂದು ವೇಗವಾಗಿ ಓಡ್ತಾ ಇದೆ, ಆಂಗ್ಲ ಮಹಿಳೆ ಒಬ್ಬಳು ಅದನ್ನು ನಿಂತ್ಕೊಂಡಿದ್ದಾರೆ. ಒಂಟಿ ಕಾಲದಲ್ಲಿ 2 ಕಾಲದ ಕೂಡ ಅಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಕ್ಕಂತಹ ಕುದುರೆ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಇದೆ. ಓಡ್ತಾ ಇರ್ತಕ್ಕಂತಹ ಕುದುರೆ ಮೇಲೆ 2 ಕಾಲದ್ದು ಅಲ್ಲ, 1 ಕಾಲದಲ್ಲಿ ನಿಂತ್ಕೊಳ್ಬೇಕಾದ್ರೆ ಇದೊಂದು ಸಾಮಾನ್ಯವಾದಂತಹ ದೃಶ್ಯ. ಇವತ್ತಿನ ಸರ್ಕಸ್ಸುಗಳು ಎಷ್ಟು ಪ್ರಬುದ್ಧವಾದ ಪ್ರತಿಭೆ ಸೇರಿದೆ ಅವುಗಳನ್ನು ನೋಡಿದ್ರೆ ನೋಡ್ತಾ ಹೆದರಿಟ್ಟು ಅಷ್ಟು ಅದ್ಭುತವನ್ನೆಲ್ಲ ಸಾಧಿಸಿ ಅವರು ತೋರಿಸಿಕೊಡ್ತಾರಂತೆ. ಅದೆಲ್ಲ ಅಭ್ಯಾಸದ ಫಲ. ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಒಂದು ಗಾದೆ ಇದೆ. ಸಾಧಿಸಿದರೆ ಸಬಳ ನುಂಗಬಹುದು, ಸಬಳ ಅಂದ್ರೆ ಖಡ್ಗ, ಕತ್ತಿ. ಹರಿತವಾದ ಉದ್ದನೆಯ ಖಡ್ಗವನ್ನ ಬಟ್ಟೆವರೆಗೂ ತಗೊಂಡು ಹೋಗಬಹುದಂತೆ, ನುಂಗಬಹುದಂತೆ ಸಾಧಿಸಿದರೆ. ಅಭ್ಯಾಸ ಏನ್ ಮಾಡಲಿಕ್ಕಿಲ್ಲ, ಏನ್ ಮಾಡಿತು ಅಂತಕ್ಕಂಥ ಸಾಧ್ಯ. ಅಂತಹ ಒಂದು ಅಭ್ಯಾಸವನ್ನ ಶ್ರೀಕೃಷ್ಣ ಕೂಡ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಅಭ್ಯಾಸೇನದು ಕೌಂತೆಯ ವೈರಾಗ್ಯನಶ ವೈದ್ಯತೆ ಅಂತ. ಇದರ ಕುರಿತಾಗಿ ನಾವು ಹಲವಾರು ಸರ್ತಿ ನೋಡಿದ್ದೇವೆ. ಅದೇ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಬೇಕು ಅಂತನ್ನೋದನ್ನ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಹೋಗ್ಲಿ ಭಗವಂತನ ದರ್ಶನ ಬೇಕೆಂದು ಒಮ್ಮೆಯಾದರೂ ಹೊರಡು. ಅಭ್ಯಾಸ ಮಾಡೋದು ಕಷ್ಟ ಅಂತೀಯೋ, ಹಾಗಾದ್ರೆ ಹೋಗ್ಲಿ ಭಗವಂತನ ದರ್ಶನ ಬೇಕು ಅಂತ ಒಮ್ಮೆಯಾದರೂ ಹೊರಡು. ಈ ಮಾತನ್ನೆಲ್ಲ ಯಾರು ತಗೊಳ್ಳು? ಈ ಮಾತನ್ನು ನಾವು ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೇವೆ, ತಗೊಂಡು ನಾವು ಹೊಳೋದಕ್ಕೆ ಚೆನ್ನಾಗಿರುತ್ತೋ, ಸಾಧ್ಯವಾಗುತ್ತೋ? ಅದಕ್ಕೋಸ್ಕರ ನಾನೊಂದು ಹೊಸ ಉಪಾಯ ಇಟ್ಟಿದ್ದೇನೆ. ಕಷ್ಟ ಬರುತ್ತಲ್ಲ, ಕುಟ್ಕೊಂಡು ಕಷ್ಟ ಬಂದಾಗ ಹೊಳದೇ ಇರುವವರು ಯಾರಿದ್ದಾರೆ? ಅದು ಕೂಡ ಪುತ್ರ ಶೋಕ ಬಂದರು. ಇಂತಿಂತಹ ಭಯಂಕರವಾದ ದುಃಖಗಳೆಲ್ಲ ಬಂದ್ಬಿಡುತ್ತೆ. ಆಗ ಕಣ್ಣಲ್ಲಿ ಹೇಳದೆ ಕೇಳದೆ ಧಾರಾಕಾರವಾಗಿ ನೀರು ಬರುತ್ತೆ. ಹತ್ಕೊಂಡು ಸಮಾಧಾನಕ್ಕಾಗಿ ನಮ್ಮ ಬೆಳಿಗ್ಗೆ ಬರ್ತಾರೆ. ಅವರಿಗೆ ಹೇಳ್ತೇನೆ, ತಲ್ಲಿಯಲ್ಲಿ ಪಟ್ಟು ಅಪ್ಪನ್ನೀರನ್ನ ಹಾಳು ಮಾಡ್ಕೋಬೇಡಿ. ನಿಮ್ಮ ಮನೆಯಲ್ಲೇ ಇರ್ತಕ್ಕಂತಹ ದೇವರ ಕೋಣೆಯಲ್ಲಿ ಕುಳಿತುಕೊಳ್ಳಿ. ದೇವರ ಮುಂದೆ ಕುಳಿತುಕೊಂಡು ದೇವರ ಕೋಣೆಯಲ್ಲಿ ಅವನ ಮುಂದೆ ಆ ಕಣ್ಣೀರನ್ನು ಹರಿಸಿ, ಹೇ ಭಗವಂತ, ದುಃಖ ಬಂದಿದೆ ನಿಜ, ಅಳತಾ ಇದೆ ನಿಜ, ಹೇ ಭಗವಂತ, ಈ ಕಣ್ಣೀರಿನ ಅಭಿಷೇಕ ನಿನಗೆ ಮಾಡ್ತಾ ಇದ್ದೇನೆ, ನೀನು ಇರೋದಾದ್ರೆ ಯಾರು ಚೀತರದೆಲ್ಲ ಕಷ್ಟ ಆಗಬೇಕು, ನನಗೆ ನಿನ್ನ ದರ್ಶನ ಕೊಡು, ಮನಃಶಾಂತಿ ಕೊಡು, ಹೇ ಭಗವಂತ, ನೀನೊಬ್ಬ ಇದ್ದಿ ಅಂತ ನನಗೆ ಈಗ ಅನಿಸ್ತಾ ಇದೆ, ಈ ಕಷ್ಟವನ್ನು ನನ್ನ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಪದೇ ಪದೆಯಾಗಿ ಮಾತನಾಡ್ತಾ ಕಣ್ಣೀರನ್ನು ಧಾರಾಕಾರವಾಗಿ ಹರಿಸ್ತಾ ಇತ್ತು ಅಂತ ಹೇಳಿದ್ರೆ ಶಾಂತಿ ಯಾತಕ್ಕೆ ಲಭಿಸೋದಿಲ್ಲ. ಹೀಗೆ ಸಹಜವಾಗಿ ಬರತಕ್ಕಂತಹ ದುಃಖವನ್ನು ಭಗವಂತನಗಳಿಗೆ ತಿಳಿಸುವಂತಹ ಒಂದು ಉಪಾಯವನ್ನ ನಾವು ಕೈಗೊಳ್ಳಬಹುದು ಅಂತ ನಮ್ಮ ಒಂದು ನಮ್ರ ಸೂಚನೆ. ಕಷ್ಟ ಬಂದಾಗ ಅವರಿವರು ಮುಂದೆ ಹೋಗಿ ಮರುಗಿ ಅವರ ಮೌಖಕ್ಕೆ ನಾವು ಗುರಿಯಾಗಿ ಅವರೊಬ್ಬರು ಸಮಾಧಾನ ಹೇಳುವವರು, ನಾವು ಅವರ ಅಧೀನವಾಗಿರುವವರು. ಈ ತರದ ಅಧೀನಾವಸ್ಥೆ ಆಗಕ್ಕೆ ಅದರ ಬದಲಿಗೆ ಅದನ್ನು ದೇವರ ಬಳಿಗೆ ತಗೊಂಡೋದ್ರೆ ಆ ಕಷ್ಟವನ್ನ ದೇವರೊಂದಿಗೆ ನಿಕಟ ಸಂಪರ್ಕ ಬೆಳೆಸೋದಕ್ಕೆ ಯಾರ ಮುಂದೆ ನಾವು ಕಷ್ಟವನ್ನು ತೋಡಿಕೊಳ್ತೇವೋ ಅವರಿಗೂ ನಮಗೂ ನಿಕಟ ಸಂಬಂಧ ಅಂತಕ್ಕಂಥ ಸಂಸ್ಥೆಗೆ ತಾನೇ ಬೆಳೆದುಬಿಡುತ್ತೆ. ಬಹುಶಃ ಸುಖದಲ್ಲಿ ಸ್ನೇಹ ಗಾಢವಾಗುವುದಕ್ಕಿಂತ ಹೆಚ್ಚಾಗಿ ದುಃಖದ ಪರಿಸ್ಥಿತಿಯಲ್ಲಿ ನಮ್ಮ ಸ್ನೇಹಗಳು ಬಹಳ ಗಾಢವಾಗಿಬಿಡುತ್ತವೆ. ಈ ರೀತಿಯಲ್ಲಿ ಮನುಷ್ಯನೊಂದಿಗೆ ಸ್ನೇಹ ಗಾಢ ಆಗೋದನ್ನು ತಪ್ಪಿಸಿ ಭಗವಂತನೊಂದಿಗೆ ಸ್ನೇಹ ಗಾಢವಾಗುವಂತೆ ಮಾಡುವುದಕ್ಕೆ ಈ ದುಃಖದ ಸನ್ನಿವೇಶಗಳನ್ನು ಸದುಪಯೋಗ ಪಡಿಸಿಕೊಳ್ಬಹುದಲ್ಲ, ಖಂಡಿತವಾಗಿ ಮಾಡಬೇಕಾದ್ರು. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೋಗಲಿ ಭಗವಂತನ ದರ್ಶನ ಬೇಕು ಅಂತ ಒಮ್ಮೆ ಆದ್ರೆ ಒಳ್ಳುವಂತ ಹೇಳಿದಂತಹ ಮಾತನ್ನ ನಾವು ಭಗವಂತನಿಗಾಗಿಯೇ ಅಡುಗೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ನಮ್ಮ ಕಷ್ಟಗಳಿಗಾಗಿ ಮರುಗುವುದರ ಮೂಲಕ ಭಗವಂತನಿಗಾಗಿ ಅಳತಾ ಇದ್ದೇವೆ ಅಂತ ತೃಪ್ತಿ ಪಟ್ಕೊಳ್ಳೋಣ. ಬಳಿಕ ಮುಂದೆ ಹೇಳ್ತಾರೆ, ಇವೆರಡೂ ಅದಕ್ಕೆ ಸಾಧನ. ಯಾವುದು? ಅಭ್ಯಾಸ ಮತ್ತು ಅನುರಾಗ. ಅಂದ್ರೆ ಆಗಿನ ವ್ಯಕ್ತಿಗೆ ಪಡೆಯಬೇಕು ಅಂತ ನಮ್ಮ ವ್ಯಾಕುಲತೆ, ಮತ್ತೆ ಮತ್ತೆ ಮಾಡುವಂತಹ ಪ್ರಯತ್ನಕ್ಕೆ ಅಭ್ಯಾಸ ಅಂತ ಇದ್ರು. ಅನುರಾಗ, ರಾಗ, ಅನುರಾಗ, ಅನುಕ್ಷಣವೂ ಇಟ್ಟಿರುವಂತಹ ಪ್ರೀತಿ, ಅದಕ್ಕೆ ಅನುರಾಗ ಅಂತ ಇದ್ರು. ಹೆಣ್ಣು ಗಂಡು ಅನುರಾಗ, ಅದು ನಮ್ಮ ಕಣ್ಣು ಮುಂದೆ ಇದ್ರೆ ಒಳ್ಳೇದು. ಯಾಕೆಂದ್ರೆ ಅನುರಾಗ ಯಾವ ಬಗೆಯ ಸೆಳೆತದಿಂದ ಕೂಡಿರುತ್ತದೆ ಅಂತ ಕಾಣೋದಕ್ಕಾದ್ರೂ ಬೇಕಾಗುತ್ತದೆ. ಆ ಒಂದು ಹೆಣ್ಣು ಇನ್ನೊಂದು ಕಣ್ಣಿನಿಂದ ಅಥವಾ ಈ ಒಂದು ಗಂಡು ಆ ಹೆಣ್ಣಿನಿಂದ ಹೇಗೆ ಆಕರ್ಷಿಸಲ್ಪಟ್ಟಿರುತ್ತದೆ ಅನುರಾಗದ ಮೂಲಕ ಅಂತನ್ನೋದನ್ನು ನೋಡಿ ಆ ಅನುರಾಗದ ಪಾಠವನ್ನು ನಾವು ಕಲಿಸಿಕೊಳ್ಳಬಹುದು. ತಾಯಿಗೆ ಮಕ್ಕಳಲ್ಲಿ ಇರತಕ್ಕಂಥ ಅನುರಾಗ, ಮಕ್ಕಳಿಗೆ ತಾಯಿ ಮೇಲೆ ಇರತಕ್ಕಂಥ ಅನುರಾಗ, ಅದನ್ನು ಅನುರಾಗ ಅಂತ ಕರೆಯಲಿಲ್ಲ, ವಾತ್ಸಲ್ಯ ಅಂತ ಕರೀತಾರೆ. ಅಂತೂ ಈ ಅನುರಾಗ ಅಂತ ಹೇಳ್ತಕ್ಕಂಥ ಅದನ್ನು ವಿಶೇಷವಾಗಿ ಶ್ರೀರಾಮಕೃಷ್ಣ ಮುಟ್ತಾ ಇದ್ದಾರೆ. ಪ್ರೇಮಾಭಕ್ತಿ ಪ್ರೇಮಾಭಕ್ತಿ ಒಂದಿರತಕ್ಕಂಥ ಆಯಕಿಂದ ಮುಂದೆ ಮುಂದೆ ಬರ್ತದೆ. ಈ ಬಗೆಯ ಪ್ರೇಮವನ್ನು ಭಗವಂತನ ಕಡೆಗೆ ಹರಿಸಬೇಕಾಗುತ್ತೆ ಅಂತ. ಅದು ನಮ್ಮಲ್ಲಿದೆ. ನಮ್ಗೆ ಯಾವುದೋ ಒಂದು ಬೇಕಾದ ವಸ್ತುವಿನ ಕಡೆಗೆ ನಾವು ಹರಿಸ್ತೇವೆ ನೋಡಿ, ಅದನ್ನು ಭಗವಂತನ ಕಡೆಗೆ ಹರಿಸಬೇಕು ಅಂತ ಶ್ರೀರಾಮಕೃಷ್ಣ ಅಭಿಪ್ರಾಯ. ಈ ಬಗೆಯ ಅನುರಾಗ ಅಭ್ಯಾಸ ಇವುಗಳು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಅಂತ ಹೇಳಿದ್ರು. ಬಳಿಕ ಮುಂದುವರಿಸ್ತಾ ಮಾಸ್ಟರ್ ಮಹರ್ಷಿಯ ಬರೀತಾನೆ, ಘಂಟೆ ಅಪರಾಹ್ನ ಒಂದು ಪರಮಾಂಸರು ಭಕ್ತರೊಡನೆ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಒಬ್ಬ ಕೆಳಗಿನ ಪ್ರಾಂಗಣದಲ್ಲಿ ಹಾಡುತ್ತಿದ್ದಾನೆ. ಮೇಲ್ಗಡೆ ಮಾಡಿಯ ಮೇಲೆ ಊಟದ ವ್ಯವಸ್ಥೆ ನಡೆದಿದೆ. ಕೆಳಗಡೆ ಪ್ರಾಂಗಣದಲ್ಲಿ ಒಬ್ಬ ಭಜನೆ ಮಾಡ್ತಾ ಇದ್ದಾನೆ. ಏನ್ ಹಾಡು ಹೇಳ್ತಾ ಇದ್ದಾನೆ ಆತ? ಏಳುತ್ತಾಯಿ ಏಳುತ್ತಾಯಿ ಕೇಳಿ ಪರಮಹಂಸರು ಸಮಾಧಿಸ್ಥರಾಗಿಬಿಟ್ರು. ಇಡೀ ಶರೀರ ಸ್ಥಿರವಾಗಿಬಿಟ್ಟಿದೆ. ಮಾಸ್ಟರ್ ಮಹಾಶಯ ಹೇಳ್ತಾರೆ, ಕೈ ಎಲೆಯ ಮುಂದೆ ಇಟ್ಟದ್ದು ಇಟ್ಟ ಹಾಗೆಯೇ ನಿಂತಿದೆ, ಊಟ ಮಾಡುವುದು ನಿಂತು ಹೋಗಿಬಿಟ್ಟಿದೆ. ಬಹಳ ಹೊತ್ತಾದ ನಂತರ ಕಿಂಚಿತ್ ಪ್ರಕೃತಿಸ್ಥರಾಗಿ ಹೇಳ್ತಿದ್ದಾರೆ, ನಾನು ಕೆಳಕ್ಕೆ ಇಳಿದು ಹೋಗಬೇಕು, ನಾನು ಕೆಳಗೆ ಇಳಿದು ಹೋಗಬೇಕು. ಒಬ್ಬ ಭಕ್ತ ಅವರನ್ನ ಬಹಳ ಎಚ್ಚರಿಕೆಯಿಂದ ಕೆಳಕ್ಕೆ ಇಳಿಸಿಕೊಂಡು ಹೋಗ್ತಿದ್ದಾನೆ. ಇನ್ನೂ ಭಾವಾವಿಷ್ಟಾಗಿಯೇ ಗಾಯಕನ ಹತ್ತಿರ ಹೋಗಿ ಕುಳಿತುಕೊಂಡ್ರು. ಅಷ್ಟರಲ್ಲಿ ಹಾಡು ಮುಗಿಯಿತು. ಪರಮಹಂಸರು ಆತನನ್ನ ವಿನಯದಿಂದ ಕೇಳಿಕೊಳ್ತಾ ಇದ್ದಾರೆ, ಬಾಬು ಮತ್ತೊಮ್ಮೆ ಭಗವತಿ ಹಾಡು ಕೇಳಬೇಕು ಅಂತಿದ್ದೇನೆ. ಗಾಯಕ ಮತ್ತೆ ಹಾಡು ಆರಂಭಿಸಿದ್ದಾರೆ. ಚಕ್ರವರ್ತಿ ಸಮ್ಮ ಕಾಲ ನಿದ್ದೆಗೈವೆ ಮೂಲಾಧಾರ ಪದ್ಮದಿ. ಮೂಲಾಧಾರ ಇರುವುದಿಲ್ಲಿ ಬೆನ್ನ ಮೋಳೆಯ ಕೆಳಭಾಗದ ತುಟ್ಟ ತುದಿಯಲ್ಲಿ. ಪ್ರತಿಯೊಬ್ಬ ಜೀವಿಯ ಶಕ್ತಿ ಅಲ್ಲಿ ಅಡಗಿದೆ. ಆ ಶಕ್ತಿಯೇ ಸ್ವಲ್ಪ ಸ್ವಲ್ಪ ಹೆಚ್ಚುತ್ತಿರುವುದರಿಂದಲೇ ಮನುಷ್ಯ ಸಂಸಾರ ಕಾರ್ಯ ಮಾಡ್ತಾ ಇದ್ದಾನೆ. ಈ ಸಂಸಾರ ಕಾರ್ಯ ನಡೀತಾ ಇದೆಯಲ್ಲ, ಇದು ಕೂಡ ಆ ಕುಂದರಿನಿ ಶಕ್ತಿಯ ಒಂದು ನೀಚ ಆವಿರ್ಭಾವ, ಕೆಳಮಟ್ಟದ ಆವಿರ್ಭಾವ. ಆದ್ದರಿಂದನೇ ಈ ಸಂಸಾರದಲ್ಲೂ ಕೂಡ, ಪ್ರಾಪಂಚಿಕ ಜೀವನದಲ್ಲೂ ಕೂಡ ಒಂದು ಬಗೆಯ ಸುಖವನ್ನು ಅನುಭವಿಸುತ್ತಾ ಇದ್ದಾನೆ. ಆ ಸುಖ ಅಂತಕ್ಕಂಥದ್ದು ಈ ಕುಂಡಲಿನಿ ಶಕ್ತಿಯ ಆವಿರ್ಭಾವದ ಪ್ರತೀಕ. ಈ ಪ್ರಾಪಂಚಿಕ ಸುಖ ಅಂತ ಹೇಳ್ತಕ್ಕಂಥದ್ದು ನೂರನೇ ಒಂದು ಭಾಗ, ನೂರು ಆನಂದದ ಭಾಗದಲ್ಲಿ ನೂರು ಭಾಗವನ್ನು ಮಾಡಿದ್ರೆ ಅದನ್ನ ಅದರ ಒಂದು ಭಾಗ ಈ ಪ್ರಪಂಚ ಸುಖ. ಉಳಿದು 99 ಪಾಲಿನಷ್ಟು ಸುಖವನ್ನ ನಾವು ಅನುಭವಿಸ್ತಾ ಇಲ್ಲ, ಅನ್ನೋದು ಸಾಧ್ಯವಿಲ್ಲ, ವಂಚಿತರಾಗಿದ್ದೇವೆ. ಈ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥ ಅದು ಸಂಪೂರ್ಣ ಜಾಗೃತವಾದರೆ, ಜಾಗೃತವಾಗಿ ಸಹಸ್ರಾರದಲ್ಲಿ ಯಾವ ಪರಮಾತ್ಮ ಇದ್ದಾನೋ ಅವನ ಜೊತೆಯಲ್ಲಿ ಸೇರಿದರೆ ಆಗ ಮಾತ್ರವೇ ಪರಿಪೂರ್ಣವಾದಂತಹ ಆನಂದ. ಅದಕ್ಕೋಸ್ಕರವೇ ಯೋಗಿ ಆ ಮೂಲಾಧಾರದಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿಯನ್ನ ತಾಯಿ ಅಂತ ಕರೆದು, ಶಕ್ತಿ ಸ್ವರೂಪಿಣಿ ಆದ್ದರಿಂದ ತಾಯಿ ಅಂತ ಕರೆದು, ಏಳು ಏಳು ಎಷ್ಟು ಕಾಲ ಅಂತ ಮಲ್ಕೊಂಡಿರ್ತೀಯ ನೀನು ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾನೆ. ಏಳು ತಾಯಿ ಶಿವನಿರುವ ಸಾವಿರದಳ ಕಮಲ ಹರಲಿ ಎನ್ನ ಶಿರೋ ಮಧ್ಯದಲ್ಲಿ, ಶಿರೋ ಮಧ್ಯದಲ್ಲಿರ್ತಕ್ಕಂತಹ ಸಾವಿರದಳ ಕಮಲದಲ್ಲಿ ನಿನ್ನ ಶಿವ ಇದ್ದಾನೆ, ಅವನನ್ನು ಕೂಡಿಕೋ. ಷಟ್ಚಕ್ರವ ಭೇದಿ ತಮ್ಮ, ಷಟ್ಚಕ್ರ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರದವರೆಗೆ ಷಟ್ಚಕ್ರ, ಅದನ್ನು ಭೇದಿಸಿ ಸಪ್ತ ಭೂಮಿಕೆಗೆ ಬರಬೇಕು. ಸಪ್ತಮ ಭೂಮಿಕೆ, ಏಳನೇ ಭೂಮಿಕೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಾಗ ಷಟ್ಚಕ್ರವ ಭೇದಿ ತಮ್ಮ, ಒಂದೊಂದು ಚಕ್ರವು ಕೂಡ ಗಂಟು ಗಂಟಾಗಿ ಕೊಡ್ತಿರ್ತದೆ, ಅದನ್ನು ಭೇದಿಸಿಕೊಂಡು ತನ್ಮೂಲಕವಾಗಿ ಆ ಸುಷುಮ್ನ ನಾಡಿಯ ಮೂಲಕ ಹರಿದು ಮೇಲ್ಬಾರಮ್ಮ. ಮನದ ವ್ಯಥೆಯ ನೀಗಿ ತಮ್ಮ, ಜೀವಿ ಎಷ್ಟೇ ಸುಖವನ್ನು ಅನುಭವಿಸಿದರೂ ಕೂಡ ವ್ಯಥೆಯದೇ ಇದ್ದಾನೆ. ಯಾರು ಶಾಶ್ವತವಾದಂತಹ ವ್ಯಥೆ ರಹಿತವಾದ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಈ ಜಗತ್ತಲ್ಲಿ? ಒಬ್ಬನ ಗೊತ್ತಿರಲಿ, ಯಾವ ಇಲ್ಲ. ಆಧ್ಯಾತ್ಮಿಕ ಸಾಧಕನೂ ಕೂಡ ಆ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂತಹ ಅದು ಸಹಸ್ರಾರಕ್ಕೆ ಏರುವವರೆಗೆ ವ್ಯಥೆಯಲ್ಲೇ ಇರ್ತಾರೆ. ಪರಮ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು ಆಗ ಅವರಲ್ಲಿ ಉಂಟಾಗುತ್ತೆ. ಲೌಕಿಕ ವಾಸನೆ ಅಂತ ಹೇಳ್ತಕ್ಕಂಥ ಅದು ಸಂಪೂರ್ಣ ಸುಟ್ಟು ಹೋಗಿ ಆದ ಆಧ್ಯಾತ್ಮಿಕವಾದಂತಹ ಬಯಕೆ ಒಂದೇ ಅವನಲ್ಲಿ ಜಾಗೃತವಾದಾಗ ಏನಾಗುತ್ತೆ, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತೆ ಆಗುತ್ತೆ. ಬಹಳ ಕಾಲ ಸಾಧನೆ ಮಾಡ್ತಿದ್ದಿರ್ತಾನೆ, 5 ವರ್ಷ, 6 ವರ್ಷ, 12 ವರ್ಷ, 20 ವರ್ಷ, 40 ವರ್ಷ ಯಾಕಾಗಬಾರ್ದು? ಚೌತಾಪುರಿ 40 ವರ್ಷದ ನಂತರ ತಾನೇ ನಿರ್ವಿಕಲ್ಪ ಸಮಾಧಿಗೆ ತಲುಪಿದ್ದು. ಹಾಗೆ ಹಲವು ವರ್ಷಗಳ ನಿರಂತರ ಸಾಧನೆ, ಪ್ರಪಂಚದ ಸುಖವನ್ನು ಬಿಟ್ಟುಬಿಟ್ಟಿದ್ದಾನೆ, ಇದು ಸಿಕ್ಕುತ್ತೆ ಅಂತನೋ ನಿರೀಕ್ಷೆಯಿಂದ, ಇದು ಸಿಕ್ಕಿಲ್ಲ ಅದು ಬಿಟ್ಟಾಯಿತು, ಹೀಗೆ ಎಡಬಿಡಂಗಿಯಾಗಿ ತ್ರಿಶಂಕು ಸ್ವರ್ಗದಲ್ಲಿ ಇರ್ತಾನು. ಆ ಸುಖವೂ ಇಲ್ಲ, ಲೌಕಿಕ ಭೋಗವೂ ಇಲ್ಲ, ಪಾರಮಾರ್ಥಿಕ ಯೋಗವೂ ಇಲ್ಲ, ಯಾವಾಗ ಸಿಕ್ಕತ್ತೆ ಅಂತ ಹೇಳುವವರಿಂದ ಯಾವ ಗುರುಗಳಿದ್ದಾರೆ? ಇನ್ನೊಂದು ವರ್ಷ ನೀನು ಕಷ್ಟಪಟ್ಟರೆ ಸಾಕು ಸಿಕ್ಬಿಡುತ್ತೆ ಅಂತ ಹೇಳುವರು ಯಾರಿದ್ದಾರೆ? ಇನ್ನೊಂದು 6 ತಿಂಗಳು ಅಷ್ಟೇ ಬಾಕಿರುತ್ತೆ ನಿಂದು ಅಂತ ಆದ್ರೂ ಹೇಳುವವರು ಯಾರಿದ್ದಾರೆ? ಅಕ್ಕಪಕ್ಕದಲ್ಲಿ ಯಾರು ಕೂಡ ಹೇಳುವವರಿಲ್ಲ. ಆ ಕಡೆ ಸುಖ ಸಿಗ್ತಾ ಇಲ್ಲ, ಈ ಕಡೆ ಈ ಸುಖ ತಪ್ಪಿ ಹೋಗಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ಅವನು ಮೆಸೇಜ್ ಹೇಳ್ತಕ್ಕಂತಹದ್ದು ಬಾಯಿಯಿಂದ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಲೌಕಿಕರ ವ್ಯಥೆ ಎಂಥದ್ದು ಅಲ್ಲ, ಆಧ್ಯಾತ್ಮಿಕ ಯೋಗಿಗಳು ಪಡ್ತಕ್ಕಂತ ವ್ಯಥೆ ಇದೆಯಲ್ಲ, ಯಾವುದು ಯಾವ ಒಂದು ಆನಂದವನ್ನು ಪಡೆಯುವುದಕ್ಕಾಗಿ ಉತ್ಸಾಹದಿಂದ ಸಾಧನೆಯನ್ನು ಶುರು ಮಾಡಿ ಬಹಳ ವರ್ಷ ಬಂದಾಯ್ತು, ಮುಂದೆ ಇನ್ನು ಹಿಂದೆ ಹೆಚ್ಚಾಗೋದಕ್ಕೆ ಸಾಧ್ಯವೇ ಇಲ್ಲ, ಬಹಳ ಮುಂದೆ ಬಂದಾಗಿದೆ, ಆದ್ರೆ ಅದು ಸಿಗ್ತಾ ಇದೆ, ಇದು ಇಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಇಂತಹ ಸ್ಥಿತಿಯಲ್ಲಿ ಎಂಥ ವ್ಯಥೆ ಇರುತ್ತೆ, ಆ ವ್ಯಥೆಯನ್ನು ಇಲ್ಲಿ ಹೇಳಲಾಗಿದೆ. ಮನದ ವ್ಯಥೆಯ ನೀಗಿ ತಮ್ಮ ಓ ಚೇತನ ರೂಪಿಣಿ ಚೈತನ್ಯ, ಯಾರ್ಯಾರಲ್ಲಿ ಎಷ್ಟೆಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಎಲ್ಲ ಆಧ್ಯಾಶಕ್ತಿಯ ಬೇರೆ ಬೇರೆ ಆವಿರ್ಭಾವ ಅಷ್ಟೇ. ಒಬ್ಬರದು 0 ಕ್ಯಾಂಡಲ್, ಇನ್ನೊಬ್ಬರದು 100 ಕ್ಯಾಂಡಲ್, ಇನ್ನೊಬ್ಬರದು 1000, ಹಾಗೆ ಇನ್ನೆಷ್ಟೆಷ್ಟು ಸಂಗತಿಯಲ್ಲ ಇದೆಯಲ್ಲ. ಒಬ್ಬೊಬ್ಬರ ಶಕ್ತಿ ಒಂದೊಂದು ಬಗೆಯಾಗಿ ಒಂದೊಂದು ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇರುತ್ತೆ, ಇದರ ಗುಪ್ತವಾಗಿ ಇರುತ್ತೆ. ಎಲ್ಲವೂ ಅದೇ ಶಕ್ತಿಯೇ, ಅದೇ ಚೈತನ್ಯವೇ. ಆ ಚೇತನ ರೂಪಿಣಿಯಾಗಿ ಅವಳಿದ್ದಾಳೆ ಮೂಲ ಆಧಾರದಲ್ಲಿ. ಓ ಚೇತನ ರೂಪಿಣಿಯೇ, ಏಳು ತಾಯಿ, ಏಳು ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಯೋಗಿಗಳು ಆ ರೀತಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅಂತ ಕೇಳಿದಂತ ನಾವು ಏನಾದರೂ ಪ್ರಾರ್ಥನೆ ಮಾಡ್ಕೊಳಕ್ ಬರ್ತೇವೆ? ನಮ್ಮ ಮಾತನ್ನು ಅವಳು ನಂಬಿಕೊಂಡು ಅವಳೇನಾದರೂ ಗೆದ್ರೆ ನಮ್ಮ ಗತಿ ಏನು? ಅದಕ್ಕೋಸ್ಕರವೇ ಈ ಹಾಡುಗಳನ್ನೆಲ್ಲ ಕೇಳಿ ಒಮ್ಮೆಲೆ ನಮ್ಮ ಕುಂಡಲಿಂದ ಜಾಗೃತವಾಗಿ ಅಂತ ಯಾರು ಬಯಸಬಾರದು. ಮಲ್ಕೊಂಡಿರಪ್ಪ ಸ್ವಲ್ಪ ಮಾತು, ಇನ್ನೂ ಮಲ್ಕೊಂಡಿರು, ನನಗೆ ನಾನಿನ್ನು ಸಿದ್ಧನಾಗಿಲ್ಲ. ನೀನು ಏಳುವ ರಭಸವನ್ನು ತಡೆದುಕೊಳ್ಳುವುದಕ್ಕೆ ಬೇಕಾದ ಸಿದ್ಧತೆ ನನ್ನಲ್ಲಿ ಇನ್ನೂ ಆಗಿಲ್ಲ. ಅಮ್ಮ ನನ್ನ ಸಿದ್ಧತೆಯನ್ನು ನೋಡಿಕೊಂಡು ನಿಲ್ಲುತ್ತೀರಮ್ಮ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿದೆ. ಚೈತನ್ಯ ಸ್ವರೂಪಿಣಿ ಅವಳು, ಅವಳೇನಾದರೂ ಮೇಲ್ಗಡೆ ಎದ್ದು ಅಂತ ಹೇಳಿದ್ರೆ ನಮ್ಮ ಅವಸ್ಥೆ ಯಾರಿಗೆ ಹೇಳು? ಅದಕ್ಕೋಸ್ಕರ ಎಚ್ಚರವಾಗಿರ್ಬೇಕಾಗುತ್ತೆ, ಇದನ್ನ ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಸರಿಯಾದ ಗುರುಗಳನ್ನು ಪಡೆದು, ಸರಿಯಾದ ಮಾರ್ಗದರ್ಶನ ಪಡೆದು, ನಿರಂತರವಾದಂತಹ ಸಾಧನೆಯನ್ನು ಮಾಡಿ ಮನಸ್ಸನ್ನು ಶರೀರವನ್ನು ಈ ಬಗೆಯ ಅನುಭವಕ್ಕೆ ಪಕ್ಕ ಆಗಿಸಿಕೊಂಡು ಆಮೇಲೆ ಖಾತ್ರಿ ಮಾಡಿಕೊಳ್ಬೇಕು ಏಳು ತಾಯಿ ಅಂತ. ಆಗ ಅವಳು ಏಳುವಂತಹ ಸೊಬಗು, ಅದರ ಮೂಲಕ ಉಂಟಾಗ್ತಕ್ಕಂತಹ ಆನಂದ ಅನುಭವಿಸಿ ನೋಡಬೇಕು. ಅದು ಅವರವರದ್ದು, ಅವರವರಿಗೆ. ಒಬ್ಬರ ಆನಂದ ಇನ್ನೊಬ್ಬರಿಗಿಲ್ಲ. ಸುಮ್ಮನೆ ಅವರ ಆನಂದವನ್ನು ನೋಡಿ ನಾವು ಬಾಯಿ ಬಿಡ್ಬೋದು, ನಾವೇನಾದರೂ ಅದೇ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ತಾನು ಸಾಯ್ಬೇಕು, ಸ್ವರ್ಗ ಪಡಿಬೇಕು ಅಂತ ಒಂದು ಬಾಧಿದೆ. ಸ್ವರ್ಗ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟೇ ವರ್ಣಿಸಿದ್ರು ಕೂಡ ಅದನ್ನು ಪಡೆಯೋದು ಹೇಗೆ? ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇನ್ನು ಬಿಡಬೇಕು. ಅದಕ್ಕೋಸ್ಕರ ಹೇಳಿದೆ ತಾನು ಸಾಯ್ಬೇಕು, ಸ್ವರ್ಗ ಪಡೀಬೇಕು ಅಂತ. ಅವರವರ ಸುಖ ಅವರವರಿಗೆ. ಈ ರೀತಿಯಲ್ಲಿ ನಮ್ಮನ್ನು ನಾವು ತಯಾರು ಮಾಡ್ಕೊಂಡು ಬರ್ಬೇಕಾಗುತ್ತೆ. ಅಂತದ್ದು ಹಾಡು ಇದು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ. ತತ್ಸತ್.